ಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:25. ಆತ್ಮೀಯ ಕೇಳುಗರಿಗೆಲ್ಲ ದೀಪಾವಳಿಯ ಶುಭಾಶಯಗಳು. ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಈಗ ಕೆಲವು ಚಿತ್ರಗೀತೆಗಳು. ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ ಹಾಗೂ ಸಂಗೀತ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಮತಭೇದವಿಲ್ಲ, ಕುಲವು ಮುಖ್ಯವಲ್ಲ, ಗುಣ ಮುಖ್ಯ ಬಾಳಿಗೆಲ್ಲ, ಇದ ತಿಳಿಯ ಸುಖವು ಎಲ್ಲ. ಕಳೆಯಿತು ಕತ್ತಲೆಯು ನೀ ನೋಡ, ಇದು ಸಾಯಿ ಪವಾಡ. ಕಳೆಯಿತು ಕತ್ತಲೆಯು ನೀ ನೋಡ, ಇದು ಸಾಯಿ ಪವಾಡ. ಎಲ್ಲೂ ಸಂತೋಷ ಹೊಸ ಸಂಗೀತ, ಇಂದು ಬಾಬಾನ ಕೃಪೆಯಿಂದ ಆನಂದ. ದೀಪಾವಳಿ ಜ್ಯೋತಿಯಲ್ಲೆಲ್ಲೂ ನೋಡ, ಇದು ಸಾಯಿ ಪವಾಡ. ಕೇಳಿ ಸಾಯಿ ಬಾಬಾ ಅಮೃತದ ವಾಣಿ, ತಿಳಿ ಸ್ವರ್ಗ ಕದೆ ಏಣಿ ಭವ ದಾಟಿಸುವ ದೋಣಿ. ಕೇಳಿ ಕೇಳಿ ಸಾಯಿ ಬಾಬಾ ಅಮೃತದ ವಾಣಿ, ತಿಳಿ ಸ್ವರ್ಗ ಕದೆ ಏಣಿ ಭವ ದಾಟಿಸುವ ದೋಣಿ. ನಂಬಿದರೆ ಅಂಜಿಕೆಯು ಇನ್ನಿಲ್ಲ, ಇದು ಸಾಯಿ ಪವಾಡ. ನಂಬಿದರೆ ಅಂಜಿಕೆಯು ಇನ್ನಿಲ್ಲ, ಇದು ಸಾಯಿ ಪವಾಡ. ಎಲ್ಲೂ ಸಂತೋಷ ಹೊಸ ಸಂಗೀತ, ಇಂದು ಬಾಬಾನ ಕೃಪೆಯಿಂದ ಆನಂದ. ದೀಪಾವಳಿ ಜ್ಯೋತಿಯಲ್ಲೆಲ್ಲೂ ನೋಡ, ಚಿತ್ರ 3.5 ವಜ್ರ. ಗಾಯಕಿ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರ ಕಲ್ಪನೆ ಮಾಡಿದ್ದಾರೆ ಆರ್ ಸುದರ್ಶನಂ. ಪದ್ಮಾಲಯೇ ಪದ್ಮ ಪದ್ಮಾಕ್ಷಿ ಪದ್ಮಮುಖಿ ಪದ್ಮನಾಭ ಪ್ರಿಯೇ ಕಮಲ ಕೋಮಲ ಗರ್ಭ ಗೌರಿ ಕ್ಷೀರ ಸಾಗರ ಸುತೆ ಶರಣು ಶರಣೆನು ತಾ ನಮಿಸುವೆ ನಿನ್ನ ಧ್ಯಾನ ಮಂಗಳೇ ಬಾರಮ್ಮ ವೆಂಕಟರಮಣನ ಕೆಜೆ ಯೇಸುದಾಸ್ ಹಾಗೂ ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ ಗುರುಬ್ರಹ್ಮ ಚಿತ್ರದ ಗೀತೆ. ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ. ಬೆಳಗಿ ತೊಂದು ದೀಪ ಅಂತರ್ಯವೇ ಮೊದಲ ನೋಟದಲ್ಲಿ ಗಾಯಕಿ ಎಸ್ ಜಾನಕಿ, ಚಿತ್ರ ಮೈಸೂರು ಮಲ್ಲಿಗೆ. ಕೆಎಸ್ ನರಸಿಂಹಸ್ವಾಮಿ ಅವರ ಕವನವನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಸಿ ಅಶ್ವಥ್. ಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಕೇಳಿಬರುವ ಧ್ವನಿಗಳು ಡಾ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರವು. ಚಿತ್ರ ಜೀವನ ಚೈತ್ರ. ಕಾವೇರಿ ದೇವಿಯೇ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ಕಾಲಲ್ಲಿ ಕಿರು ಗೆಜ್ಜೆ ಘಲು ಘಲು ಎಂದಾಗ ಕಾಲಲ್ಲಿ ಕಿರು ಗೆಜ್ಜೆ ಘಲು ಘಲು ಎಂದಾಗ ಮನೆಯಲ್ಲಿ ನೂರು ವೀಣೆ ನಾದ ಒಮ್ಮೆ ಚಿಮ್ಮಲಿ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಜೊತೆಯಾಗಿ ನಮ್ಮ ಹರಿಯನ್ನು ಸೇರಲು ಬಾರಮ್ಮ ನಮ್ಮ ಸೊಸೆಯಾಗಿ ನರಹರಿ ಸತಿಯಾಗಿ ನಮ್ಮ ಸೊಸೆಯಾಗಿ ನರಹರಿ ಸತಿಯಾಗಿ ನಮಗಾನಂದ ನೀಡು ತಲಿ ಬೆಳಗಲು ಮನೆಯನ್ನು ಸಿರಿದೇವಿಯೇ ಮೋಕ್ಷಲಕ್ಷ್ಮೀ ಸರಸ್ವತೀ ಧನಲಕ್ಷ್ಮೀ ಧಾನ್ಯಲಕ್ಷ್ಮೀ ಧೈರ್ಯಲಕ್ಷ್ಮೀ ಜಯಪ್ರದಾ ಹಿತವಾದ ಶ್ರುತಿಯಲ್ಲಿ ನಮ್ಮ ಬದುಕೆಂಬ ಗೀತೆಯ ಹಾಡಮ್ಮ ಹಿತವಾದ ನಮ್ಮ ಬದುಕೆಂಬ ಗೀತೆಯ ಹಾಡಮ್ಮ ಪ್ರೀತಿ ಸುಮವಾಗಿ ಜೇನಿನ ಹನಿಯಾಗಿ ಪ್ರೀತಿ ಸುಮವಾಗಿ ಜೇನಿನ ಹನಿಯಾಗಿ ಹೊಸ ಸಂತೋಷ ತುಂಬುತ್ತಲಿ ಹೊಸ ಸಂತೋಷ ತುಂಬುತ್ತಲಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬದ್ಧಾಮಿ ಶುಭಗೆ ತ್ವಂ ಜೀವ ಶರಣಶ್ಚತಂ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ ಚಿತ್ರ ಹೊಸ ಇತಿಹಾಸ

ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ